ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕಾಫಿ ಮತ್ತು ಕಾಳುಮೆಣಸು ಬೆಳೆಗಳಲ್ಲಿ ಪರಿಸರ ಪ್ರಿಯ ತತ್ವಗಳನ್ನು ಅನುಸರಿಸುತ್ತಿರುವ ಚಿಕ್ಕಮಗಳೂರು ತಾಲೂಕು ದೊಡ್ಡ ಮಾಗರಹಳ್ಳಿಯ ಪ್ರಗತಿಪರ ಕೃಷಿಕ ಡಿಎಂ ಅನಿಲ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಕೇಳುಗರೆ, ಚಿಕ್ಕಮಗಳೂರು ತಾಲೂಕು ಆಲ್ದೂರು ಸಮೀಪದ ದೊಡ್ಡ ಮಾಗರಹಳ್ಳಿಯ ಅನಿಲ್ ಡಿಎಂ ಇವರನ್ನು ನಾವು ಮಾತನಾಡಿಸಿದ್ದೀವಿ. ಅನಿಲ್ ಅವರು ಜೈವಿಕ ಕೃಷಿ ಪದ್ಧತಿಯಲ್ಲಿ ತಮ್ಮ ಕಾಫಿ ತೋಟವನ್ನ ನಿಭಾಯಿಸಿದರೆ ಮತ್ತು ರಾಸಾಯನಿಕ ರಹಿತವಾಗಿ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕನ್ನೋದ್ರ ಬಗ್ಗೆನೂ ಅವರು ಗಮನಹರಿಸಿ ಇತರರಿಗೆ ಒಂದು ರೀತಿಯಲ್ಲಿ ಉಪಕಾರವನ್ನು ಮಾಡ್ತಿದ್ದಾರೆ. ಅನಿಲ್ ಅವರು ಈಗ ನಮ್ಮ ಜೊತೆ ಮಾತಾಡ್ತಿದ್ದಾರೆ. ಅನಿಲ್ ಅವರೇ, ತಾವು ಏನು ಓದಿದ್ದು? ನಾನು ಡಿಪ್ಲೊಮಾ ಇನ್ ENC ಓದಿದ್ದು. ಓದ ನಂತರ ಬೆಂಗಳೂರಲ್ಲಿ ಕೆಲಸಕ್ಕೆ ಅಂತ ಸೇರಿ IBM ಅಲ್ಲಿ 3 ವರ್ಷ ಕೆಲಸ ಮಾಡಿ ವಾಪಸ್ಸು ಊರಿಗೆ ಬಂದೆ. ಊರಿಗೆ ಬಂದಾಗಿಂದನು ಕೃಷಿಲೇ ಇರೋದು, ಯಾಕೆಂದ್ರೆ ನನಗೆ ಈ ಪರಿಸರಕ್ಕೆ ಹತ್ರವಾಗಿ ಇರೋಂಥದ್ದು ತುಂಬಾ ಸಣ್ಣ ವಯಸ್ಸಿನಿಂದ ಒಲವು ಜಾಸ್ತಿ ಇತ್ತು. ಹಾಗಾಗಿ ಬಂದಾಗಿಂದನು ಈ ರಾಸಾಯನಿಕ ಮುಕ್ತ ಕೃಷಿ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸು ಅವಾಗಿತ್ತು. ಆ ಇದ್ರಲ್ಲೇನೆ ಮಾಡ್ತಾ ಈಗ ಕಂಪ್ಲೀಟ್ ಆಗಿ ಒಂದು ಸಾವಯವ ಕೃಷಿನ ಮಾಡ್ತಾ ಇದ್ದೀನಿ. ಹಾಗೆ ಜೀವನ ಶೈಲಿನೂ ಹೇಗೆ ಅಂದ್ರೆ ಈ ಸಿಂಥೆಟಿಕ್ ಮೆಡಿಸಿನ್ ಇಲ್ದಲೇನೆ ಹೇಗೆ ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು ಅನ್ನೋ ಒಂದು ಜೀವನ ಶೈಲಿಲೇ ನಾನು ಸಾಕ್ತಾ ಇದ್ದೀನಿ. ಬೆಂಗಳೂರಿಗೆ ಹೋಗಿ ಎಷ್ಟು ವರ್ಷ ಇದ್ರಲ್ಲಿ? ಬೆಂಗಳೂರಲ್ಲಿ 3 ವರ್ಷ ಕೆಲಸ ಮಾಡಿದೆ. ತಿಂಗಳಿಗೆ ಎಷ್ಟು ಸಂಬಳ ಸಿಗ್ತಾ ಇತ್ತು? 2005 25,000 ರೂಪಾಯಿ ಸಂಬಳ ಇತ್ತು. ಬೇಡಂತ ತೀರ್ಮಾನ ತಗೊಂಡು ಆಲ್ದೂರಿಗೆ ವಾಪಸ್ ಬಂದ್ಬಿಟ್ರಿ ಅಲ್ವಾ? ನನಗೆ ಅದು 3 ವರ್ಷಕ್ಕೇನೆ ಒಂದು ಜೀವನಕ್ಕೆ ಏನೋ ಒಂದು ಕಲಿಬೇಕಾಗಿತ್ತು, ಹೊರಗಡೆ ಪ್ರಪಂಚ ಹೇಗಿದೆ ಇರಬೇಕಿತ್ತು ಅನ್ನೋದು ಒಂದು ಉದ್ದೇಶಕ್ಕಷ್ಟೇ ಹೋಗಿದ್ದು ಬಿಟ್ರೆ ಈಗ್ಲೂ ಬೆಂಗಳೂರಿಗೆ ಹೋದ್ರೆ ಇಷ್ಟ ಆಗಲ್ಲ ಜಾಸ್ತಿ ದಿನ ಇರೋದಕ್ಕೆ. 3 ವರ್ಷಕ್ಕೆ ಯಾಕೋ ನನಗೆ ಸಾಕು ಅನಿಸ್ತು. ಅಷ್ಟೊತ್ತಿಗೆ ಮನೆಯಿಂದನು ಕರೆದ್ರು, ಇಲ್ಲಪ್ಪ ಬಾ ಇಲ್ಲಿ ನೋಡ್ಕೊಳಕ್ ಆಗಲ್ಲ ಜಮೀನನ್ನ ಅಂದ್ರು. ಏನೋ ಹೇಳ್ತಾರಲ್ಲ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ, ನಂಗೆ ಹ್ಞೂ ಆಯ್ತು ಅಂತ ಅವ್ರು ಹೇಳಿದ ನೆಕ್ಸ್ಟ್ ಡೇ ನಿನ್ನ ರಿಸೈನ್ ಮಾಡಿ ಮನೆಗೆ ಬಂದ್ಬಿಟ್ರು. ಎಷ್ಟೆಕರೆ ಕಾಫಿ ತೋಟ ಗದ್ದೆದಲ್ಲಿ ಇದೆ? ನಮ್ದು 9 ಎಕರೆ ರೋಬಸ್ಟ್ ಇದೆ, ಇನ್ನ 5 ಎಕರೆ ಗದ್ದೆ ಇದೆ. ಸಂಪೂರ್ಣವಾಗಿ ರಾಸಾಯನಿಕಗಳನ್ನ ಬಿಟ್ಬಿಟ್ರೆ? ಸಂಪೂರ್ಣ ಅಂದ್ರೆ ಸಂಪೂರ್ಣ 0 ಅಂದ್ರೆ. ಈಗ ಸರ್ಟಿಫಿಕೇಶನ್ ಸಹ ಮಾಡಿಸ್ತಾ ಇದೀವಿ, ಸರ್ಟಿಫಿಕೇಶನ್ ಈಗ 2ನೇ ಹಂತದಲ್ಲಿ ಇದೀವಿ. ರಾಸಾಯನಿಕ ಗೊಬ್ಬರಗಳನ್ನ ವಿಷಗಳನ್ನ ಹಂತ ಹಂತವಾಗಿ ಬಿಡ್ತಾ ಬಂದ್ರೆ ಅಥವಾ ಒಂದೇ ಸಾರಿಗೆ ಬಿಟ್ಬಿಟ್ರೆ? ನಾವು ರಾಸಾಯನಿಕ ಇದನ್ನ ಹಂತ ಹಂತವಾಗಿ ಬಿಟ್ಟಿದ್ದು, ಯಾಕೆಂದ್ರೆ ನಾನು 2008 ನಾನು ರಾಸಾಯನಿಕ ಮುಕ್ತ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಿನಿಂದ ನಾನು ಕಡೆ 3 ವರ್ಷದ ಮುಂಚೆ ಕಂಪ್ಲೀಟ್ ಆಗಿ ನಿಲ್ಸಿದ್ದು. ಈಗೇನು ಒಂದು ಮಗುಗೆ ಯಾವ್ದಾದ್ರು ಒಂದ್ರ ಬಗ್ಗೆ ಅಭಿರುಚಿ ಜಾಸ್ತಿ ಇರುತ್ತೆ, ದುರಭ್ಯಾಸ ಇರುತ್ತೆ, ಅದನ್ನ ಈಗ ಬೇಡದಿದ್ದನ್ನ ನಾವು ಮಗುಗೆ ಒಂದೇ ಸಲ ಬಿಟ್ರೆ ಹೇಗ್ ಹಠ ಮಾಡುತ್ತೆ? ಭೂಮಿನೂ ಅದೇ ತರ ಒಂದು ಹಠ ಮಾಡಿ ಸ್ವರ್ಗಿ ಕಾಯಿಲೆ ಬಿದ್ದು ನಷ್ಟ ಅನುಭವಿಸುತ್ತೆ. ಸೊ ಅದಾಗಬಾರ್ದು ಅಂದಾಗ ಬೇಡವಾದನ್ನ ಕಮ್ಮಿ ಮಾಡಿ ಬೇಕೋ ಅದನ್ನ ಜಾಸ್ತಿ ಮಾಡ್ತಾ ಬಂದು ಈಗ 3 ವರ್ಷದಿಂದ ಕಂಪ್ಲೀಟ್ ಆಗಿ ನಿಲ್ಸಿದ್ದೀನಿ. ನಿಲ್ಸಿದ ಬಳಿಕ ಮಣ್ಣಿಗೆ ಪೂರಕವಾಗಿ ಗೊಬ್ಬರಗಳನ್ನ ಕೊಡೋ ಒಂದು ವ್ಯವಸ್ಥೆನ ಹೇಗೆ ರೂಢಿಸಿಕೊಂಡಿದ್ರಿ? ದನಕರುಗಳು ಎಷ್ಟಿದಾವೆ, ಹೇಗೆ ಗೊಬ್ಬರ ಮಾಡ್ಕೊಳ್ತಿದ್ರಿ, ಹೇಗೆ ಕೊಡ್ತಿದ್ರಿ ಹೇಳಿ. ನಮ್ಮಲ್ಲಿ ಗೋ ಸಾಕಿದೀವಿ, ಗೋ ಇಂದನೇ ಆಲ್ಮೋಸ್ಟ್ ಎಲ್ಲಾ ಗೊಬ್ಬರಗಳನ್ನ ತಯಾರು ಮಾಡುವಂತದ್ದು. ಅವಶ್ಯಕತೆ ಅನುಗುಣವಾಗಿ ಸಗಣಿನ ಹೇಗ್ ಬಳಸ್ಕೋಬೇಕು ಹಾಗೆ ಬಳಸ್ಕೊಂತೀವಿ. ಈಗ ದ್ರವ ರೂಪದಲ್ಲಿ ಕೊಡಬೇಕು ಅಂದಾಗ ಈ ಹಸುವಿನಲ್ಲಿ ನಮಗೆ ಹಾಲು ಹೆಚ್ಚು ಸಿಕ್ತಾಗ ಗೋಕೃಪಾಮೃತ್ತು ಮತ್ತೆ ಲಿಕ್ವಿಡ್ ಫರ್ಟಿಲೈಸರ್ಸ್ ಅಂದ್ರೆ ಪೊಟ್ಯಾಶ್ ಆಗ್ಲಿ ಅಥವಾ ಜಿಬ್ರಾಲಿಕ್ ಆಸಿಡ್ ಆಗ್ಲಿ ಅಮಿನೋ ಆಸಿಡ್ಸ್ ಆಗ್ಲಿ ಅದನ್ನ ಲಿಕ್ವಿಡ್ ಬೇಸ್ ಅಲ್ಲಿ ತಯಾರು ಮಾಡ್ಕೊಂತೀವಿ. ಈ ಹಾಲು ಇಲ್ದಿದ್ದ ಸಮಯದಲ್ಲಿ ಕಾಂಪೋಸ್ಟಿಂಗ್ ಮತ್ತೆ ನಮ್ದು ಏನ್ ತೋಟದಲ್ಲಿ ಕಾಡು ಮರಗಳನ್ನ ಉಳಿಸ್ಕೊಂಡು ಕೃಷಿ ಮಾಡ್ತಿದ್ವಿ ಅದನ್ನೇ ಬಳಸ್ಕೊಂಡು ಅದನ್ನ ಗಿಡಗಳಿಗೆ ಗೊಬ್ಬರವಾಗಿ ಹೇಗೆ ಕನ್ವರ್ಟ್ ಮಾಡಬೇಕು ಅದಕ್ಕೆ ತಕ್ಕನಾದ ಜೀವಾಣುಗಳನ್ನ ಬಳಸ್ಕೊಂಡು ಅದಕ್ಕೆ ಪೋಷಕಾಂಶಗಳನ್ನ ಪೂರೈಕೆ ಮಾಡುವಂತ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ರಾಸಾಯನಿಕ ತಿಂದ ನಿಮ್ಮ ತೋಟದ ಮಣ್ಣು ಈಗ ಏನನ್ನುತ್ತೆ? ನಾನ್ ಸ್ಟಾರ್ಟಿಂಗ್ ಬಂದು ನಮ್ದು ಮಣ್ಣು ಪರೀಕ್ಷೆ ಮಾಡಿದಾಗ ನಮ್ದು ಆರ್ಗ್ಯಾನಿಕ್ ಕಾರ್ಬನ್ 0.98 ಇತ್ತು. ನಮ್ದು ಈಗ ಆರ್ಗ್ಯಾನಿಕ್ ಕಾರ್ಬನ್ 1.6 ಇಂದ 1.7 ತನಕ ವೃದ್ಧಿ ಆಗಿದೆ. ಅದರಲ್ಲೇ ನಾವು ಕಾಣಬಹುದು, ಯಾಕೆಂದ್ರೆ ಒಂದು ಭೂಮಿ ಆರ್ಗ್ಯಾನಿಕ್ ಕಾರ್ಬನ್ 2-2.5 ಮೇಲ್ಪಟ್ಟಾಗ ಅದು ಯಾವ ಆರೈಕೆನು ಕೇಳಲ್ಲ. ಅಲ್ಲಿನ ತನಕ ನಾವು ತಲುಪಿಸಿದ್ವು ಅಂದ್ಮೇಲೆ ನೆಕ್ಸ್ಟ್ ಗೆ ನಾವು ಭೂಮಿಗೆ ಯಾವ್ದು ಆರೈಕೆ ಮಾಡೋ ಅವಶ್ಯಕತೆ ಇರಲ್ಲ. ಕಾಡು ಮರ ಜೊತೆಗಿದ್ರೆ ಉಳಿದಿದ್ದನ್ನ ಈ ಪ್ರಕೃತಿನೇ ಎಲ್ಲದನ್ನ ಸಮರ್ಥನೆ ಮಾಡ್ಕೊಂಡು ಹೋಗುತ್ತೆ. ಮಣ್ಣಿಗೆ ಚೆನ್ನಾಗಿ ಗೊಬ್ಬರ ಕೊಡ್ಲಿಕ್ಕೆ ಯಾವಾಗ್ಲೂ ಕೆಲಸ ಮಾಡ್ತಿರಬೇಕು, ಅದಕ್ಕೆ ಪೂರಕವಾಗಿ ನಾವು ಬೆಳೆ ಸಂಯೋಜನೆಯನ್ನು ಇಟ್ಕೊಂಡ್ರೆ ಒಳ್ಳೇದು. ನಿಮ್ಮ ಕಾಫಿ ತೋಟದಲ್ಲಿ ಕಾಫಿಗೆ ಪೂರಕವಾಗಿ ಎಂತ ನೆರಳಿನ ಮರ ಗಿಡಗಳಿದಾವೆ? ನಮ್ಮಲ್ಲೆಲ್ಲ ಹಿಂದೆ ಹೇಗಿತ್ತು ಅಂದ್ರೆ, ಮಳೆ ಬಂದ ತಕ್ಷಣನೇ ಎಲೆ ಉದುರಿಸಿ ಬೇಸಿಗೆ ಬಂದ ತಕ್ಷಣನೇ ನೆರಳು ಕೊಡೋ ಅಂತ ಮರಗಳು ಜಾಸ್ತಿ. ಅದರಲ್ಲಿ ಹತ್ತಿ, ಗೋಣಿ, ಗರ್ಗೆ, ನಂದಿ, ಶಿವನೆ, ಹಲಸು, ಹೊಟ್ಟಮ್ಲಿ, ನಮ್ಮಲ್ಲಿ ಆಡ್ಭಾಷೆ ಬೇರೆ ಕಡೆ ಏನ್ ಗೊತ್ತಿಲ್ಲ. ಈ ಹತ್ತಿ ಗೋಣಿ ಎಲ್ಲ ಎಲೆ ಉದುರದಾಗ ಮೀಡಿಯಂ ಮರಗಸಿ ಬಿಡುತ್ತೆ, ನಮಗೆ ಮರಗಸಿಲಿ ಅದು ಒಂದು ಉಳಿತಾಯ ಆಗುತ್ತೆ. ಹಾಗಾಗಿ ನಾವು ಸಿಲ್ವರ್ ನಮ್ಮ ತಂದೆ ಕಾಲದಲ್ಲಿ ಹಾಕಿದ್ ಬಿಟ್ಟು ಮತ್ತೆ 2008 ಇಲ್ಲಿವರೆಗೂ ಸಿಲ್ವರ್ ಹಾಕಬಾರದು ಅಂತ ಒಂದು ಸಿಲ್ವರ್ ನೆಟ್ಟಿಲ್ಲ ನಾವು. ಅಂದ್ರೆ ಸಹಜವಾಗಿ ಬೆಳೆಯುವ ಮರಗಳೊಂದಿಗೆ ಕಾಫಿಯನ್ನ ಹಾಕೊಂಡಿದ್ರಿ. ಅರೇಬಿಕಾ ಎಷ್ಟಿದೆ, ರೋಬಸ್ಟ್ ಎಷ್ಟಿದೆ? ಮುಂಚೆ ಅರೇಬಿಕಾ ಇತ್ತು, ಈಗಲೂ ಅರೇಬಿಕಾ ಇದೆ. ಇನ್ನು ಉಳಿದಿದ್ದು 9 ಎಕರೆಯಲ್ಲಿ ಏನಿದೆ ಅದು ರೋಬಸ್ಟ ಮಾಡಿದೀವಿ. ಅರೇಬಿಕಾದೂ ಸೇಮ್ ಇದೇ ತರನೇ, ಏನ್ ಕಾಡು ಮರಗಳನ್ನ ಜಾಸ್ತಿ ಬಿಟ್ಟು ಹದವಾದ ನೆರಳು 2 ವರ್ಷಕ್ಕೊಂದ್ಸಲಿ ಮರಗಸಿ ಮಾಡಿ ನೆರಳನ್ನ ಮೇಂಟೈನ್ ಮಾಡ್ತಾ ಹೋಗ್ತಾ ಇದ್ವಿ. ರೋಗ ಕೀಟಗಳ ವಿಚಾರದಲ್ಲಿ ಏನನ್ಸುತ್ತೆ ಈ ಒಂದು ಜೈವಿಕ ಪದ್ಧತಿ, ಸಾವಯವ ಪದ್ಧತಿ ಅಂತ ಹೇಳ್ತಿದಿರಲ್ಲ, ಎಲ್ಲರಿಗೂ ನಾವು ಅರ್ಥ ಆಗೋ ರೀತಿಯಲ್ಲಿ ಮಾತಾಡೋದಾದ್ರೆ, ಹಿಂದೆ ನಮ್ಮ ಅಜ್ಜಂದ್ರಿ ಹೇಗಿದ್ದು ಅಂದ್ರೆ ಅವ್ರ ಊಟ ಹೇಗಿತ್ತು ಅದ್ರ ತಕ್ಕಂಗ ಅವ್ರ ಆರೋಗ್ಯ ಹೇಗಿತ್ತು. ಇವತ್ತಿನ ಜಗತ್ತಿನಲ್ಲಿ ನಾವು ಹೇಗಾಗಿದ್ದೇವೆ ಅಂದ್ರೆ, ಅತಿಯಾದ ವಿಷ ಪೂರೈತ ಆಹಾರಗಳನ್ನ ನಾವು ಭೂಮಿ ಕೊಡೋದ್ರಿಂದ ಅವ್ರ ತಡೆಯೋ ಕೆಪಾಸಿಟಿನೂ ಕಮ್ಮಿ, ನಮ್ಮ ಜನರೇಷನ್ಗೂ ಇಮ್ಯುನಿಟಿ ಪವರ್ ಕಮ್ಮಿ. ಅದೇ ತರ ನಾವು ನಮ್ ತಂದೆಯರ ಕಾಲದಲ್ಲಿ ಏನ್ ಫುಡ್ ಸಿಸ್ಟಮ್ ಫಾಲೋ ಮಾಡ್ತಿದ್ರು ಕೃಷಿ ಪದ್ಧತಿ, ಆ ಸಿಸ್ಟಮ್ ಹೋದಾಗ್ಲೇನೆ ನಾವು ಆರೋಗ್ಯ ಬದುಕಕ್ ಸಾಧ್ಯ. ಅದೇ ತರ ಕೃಷಿನೂ ಅಷ್ಟೇ, ನೈಸರ್ಗಿಕವಾಗಿ ಭೂಮಿ ತಾನೇ ಆರೋಗ್ಯವನ್ನ ಅದ್ ಕಾಪಾಡ್ಕೊಳ್ಳೋಕೆ ಗೊತ್ತಿರುತ್ತೆ. ಸೊ ಅದಕ್ ಸಮಯ ಕೊಡ್ಬೇಕಷ್ಟೇ. ಆ ಪದ್ಧತಿಲಿ ಹೋದ್ರಿಂದ ನಾವು ಯಾವ್ದೇ ತರದ್ದು ರೋಗಕ್ಕೆ ಆಗ್ಲಿ ಯಾವ್ದಕ್ಕೂ ಆಗ್ಲಿ ಔಷಧಿಗಳನ್ನ ಸಿಂಪಡಣೆ ಮಾಡೋ ವ್ಯವಹಾರ ಇಲ್ಲ ನಮ್ದ್ರಲ್ಲಿ. ಬೇರೆಲ್ಲ ಸ್ಟೆಮ್ ಬರೋರಿಗೆ ಹಾವಳಿ ಜಾಸ್ತಿ, ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತಾರೆ. ನಮ್ಮಲ್ಲಿ ಆತರ ಏನು ಕಂಡು ಬಂದಿಲ್ಲ. ಬೇರೆಯವರಿಗೆ ಹೋಲಿಸಿದಾಗ ಈ ಸಲ ನಮಗೆ ಮಳೆಯಲ್ಲಿ ಕಂಡಿದ್ದೇನು ಅಂದ್ರೆ, ನೈಸರ್ಗಿಕವಾಗಿ ಇದ್ದಾಗ ಅದರದ್ದು ಸ್ಟ್ರೆಂತ್ ಎಷ್ಟಿರುತ್ತೆ ಅಂದ್ರೆ, ಬೇರೆ ತೋಟದಲ್ಲಿ ಮಳೆ ಬಿದ್ದಾಗ ಕಾಫಿ ಹಣ್ಣು ಉದುರೋದ್ ಜಾಸ್ತಿ ಇತ್ತು. ನಮ್ಮಲ್ಲಿ 10% ಮಾತ್ರ ಉದುರಿದ್ದು. ಅದ್ರೇನು ಅಂದ್ರೆ, ಗಿಡ ಎಷ್ಟು ಬಲವರ್ಧವಾಗಿರ್ತವೆ ಅಷ್ಟು ಕಾಫಿನ ಹಿಡಿದಿಟ್ಕೊಳ್ಳೋ ಕೆಪಾಸಿಟಿ ಅದಕ್ಕಿರುತ್ತೆ. ರೋಗ ಕೀಟಗಳ ಬಾಧೆ ಅಷ್ಟೊಂದು ಕಾಡ್ತಾ ಇಲ್ಲ ಅಂತ ಹೇಳ್ತಿದ್ರಿ ಅಲ್ವಾ? ಹೌದು, ನಮ್ಮಲ್ಲಿ ಅಷ್ಟಿಲ್ಲ. ಯಾಕೆಂದ್ರೆ ಮೇಜರ್ ಆಗಿ ನಮ್ಮ ಅರೇಬಿಕದಲ್ಲಿ ಕಾಣುವಂತದ್ದು ಲೀಫ್ ರಸ್ಟ್, ಅದ್ ಬಿಟ್ರೆ ನಮ್ಮಲ್ಲಿ ಇನ್ನ ರೋಬಸ್ಟಕ್ಕೆ ಕಾಳೋದು ಒಂದು ಶಾರ್ಟ್ ವೇಲ್ ಬೋರರ್ ಆಗ್ಲಿ, ಇಲ್ಲ ಅಂದ್ರೆ ನಮಗೆ ಈ ಮಿಲಿ ಬಗ್ ಗಳದ್ದು ಹಾವಳಿ ಜಾಸ್ತಿ. ಬೇರೆಯವ್ರಿಗೆ ಕಂಪೇರಿಟಿವ್ಲಿ ಹೋಲಿಸಿದ್ರೆ ನಮ್ಮಲ್ಲಿ ಪ್ರಮಾಣ ಕಮ್ಮಿ. ಕಾಂಡ ಕೊರಿಯ ಕೀಟ ಅರೇಬಿಕದಲ್ಲಿ ಹೇರಳವಾಗಿ ಕಾಣಿಸುತ್ತೆ, ಏನು ಇಡೀ ತೋಟನ ಹೋಗ್ಬಿಡ್ತಾನ ತರ ಮಾತಾಡೋದಿದೆ, ನಿಮ್ಮಲ್ಲಿ ಹೇಗಿದೆ? ನಮ್ಮಲ್ಲಿ ಕಮ್ಮಿ. ಯಾಕೆಂದ್ರೆ ನಾವು ಏನೇ ಹೇಳಿದ್ರು ಬಂದು ನೋಡ್ಬೇಕು, ಯಾರ್ ಬೇಕಾದ್ರೆ ಮಾತಾಡ್ಬೋದು, ಅದನ್ನ ಕಣ್ಣಾರೆ ನೋಡದಾಗ್ಲೇ ಜನಗ್ ಅರ್ಥ ಆಗೋದು. ಯಾವ್ದು ಅಸಾಧ್ಯ ಅಲ್ಲ. ಹಿಂದೆ ಮಾತಿತ್ತು ಕಾಫಿ ತೋಟನ ನಾವು ಸಾವಯವದಲ್ಲಿ ಮಾಡೋದು ಕಷ್ಟ ಅಂತ. ಕಷ್ಟ ಅಲ್ಲ, ಶ್ರಮ ಜಾಸ್ತಿ ಬೇಕು, ಅದಕ್ಕೆ ತೊಡಕೆ ಜಾಸ್ತಿ ಬೇಕು, ತಾಳ್ಮೆ ಬೇಕು. ನಿಮ್ಮ ಕಾಫಿ ತೋಟದಲ್ಲಿ ಬೀಜ ಬಾಳೆಯನ್ನ ಹಾಕೊಂಡಿದೀನಿ, ಅಲ್ಲಲ್ಲಿ ಮಂಗಗಳಿಗೆ ಬಹಳ ಇಷ್ಟ ಆಗ್ತದೆ, ಬೇರೆ ಹಾನಿ ಕಡಿಮೆ ಆಗ್ತದೆ ಅನ್ನೋ ತರ ಹೇಳ್ತಾ ಇದ್ರಿ. ಅದು ಹೌದು. ಯಾಕೆ ಅಂದ್ರೆ ನಾವು ನೈಸರ್ಗಿಕವಾಗಿ ಬೆಳೆದಿದ್ದಂತದ್ದು ಫಸ್ಟ್ ಏನ್ ಮಾಡ್ತಾ ಇದ್ದು ಅಂದ್ರೆ, ಆ ಬೀಜ ಬಾಳೆನ ಸುಮ್ನೆ ಕಳೆ ಅಂತ ಕಡ್ ಬಿಸಾಕ್ತಾ ಇದ್ದು. ಆ ಟೈಮಲ್ಲಿ ಏನಾಗೋದು ಅಂದ್ರೆ, ಈ ಕಾಫಿ ಕೊಯ್ಲು ಹತ್ತತ್ರ ಬಂದಂಗನು ಮಂಗಗಳಿಗೆ ಆಹಾರ ಕಮ್ಮಿ ಆದಾಗ ಕಾಫಿ ತಿನ್ನ ಅಂತ ಸಹಜ. ಎಲ್ಲರೂ ನಮ್ ಕಾಫಿ ಬೆಳೆಗಾರರು ನೋಡಿರ್ತಾರೆ, ಅದ್ರ ಬಗ್ಗೆ ತುಂಬಾ ಪೇಚಾಡಿರ್ತಾರೆ. ಅದಕ್ಕೂ ಉದ್ದೇಶವಾಗಿ ನಾನೇನ್ ಮಾಡಿರ್ತೀನಿ ಅಂದ್ರೆ, ಹಲ್ಸಾಗ್ಲಿ ಅಥವಾ ಬೀಜ್ ಬಾಳೆ ಮತ್ತೆ ಒಂದೆರಡ್ಮೂರು ಹಣ್ಣಿನ ಗಿಡಗಳು ಯಾವ್ದೇ ಆಗ್ಲಿ ಆ ಸೀಸನ್ ಅಲ್ಲಿ ಬಿಡ ಅಂತದ್ದು ಅಲ್ಲಲ್ಲೇ ನೆಟ್ಬಿಟ್ಟಿದೀನಿ. ಆಗಿದ್ದಾಗ ಏನಾಗುತ್ತೆ, ಅವ್ರು ಪೂರಕವಾಗಿ ಅಲ್ಲಿ ಆಹಾರ ಸಿಕ್ತಾಗ ನಮ್ ಕಾಫಿ ನಷ್ಟ ಕಮ್ಮಿ ಆಗುತ್ತೆ. ಆ ಉದ್ದೇಶಕ್ಕೆ ನಾವು ಬೀಜ್ ಬಾಳೆ ಹಾಕಿದಂತದ್ದು. ಮತ್ತೆ ಬೀಜ್ ಬಾಳೆ ಇನ್ನೊಂದೇನು ಅಂದ್ರೆ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ಅದು ಹಿರಿಯರಿಗೆ ತುಂಬಾ ಚೆನ್ನಾಗ್ ಗೊತ್ತು ಅದ್ರ ಬಗ್ಗೆ. ಹಾಗಾಗಿ ಅದನ್ನ ಹಾಗೆ ಉಳಿಸ್ಕೊಂಡಿದ್ವಿ. ಮತ್ತೆ ಉಳಿದಂತೆ ಪುಟ್ಬಾಳೆ, ಪಚ್ಚಬಾಳೆ, ನೇಂದ್ರಬಾಳೆ, ಚಂದ್ರಬಾಳೆ ಈ ತರದ್ದು ಹಾಕೊಂಡಿದೀರ? ಮನೆ ಹತ್ರ ಪುಟ್ಬಾಳೆ ಮತ್ತೆ ಚಂದ್ರಬಾಳೆ ಹಾಕೊಂಡಿದೀನಿ, ಸಾರಿನ ಬಾಳೆ ಇದೆ. ಟೋಟಲ್ ಆಗಿ ನನ್ನ ಉದ್ದೇಶ ಏನು ಅಂದ್ರೆ, ನಾಟಿ ತಳಿ ಬೆಳೆಗಳನ್ನ ಉಳಿಸ್ಕೊಂಡು ಅದನ್ನ ಸೇವನೆ ಮಾಡಬೇಕು ಅನ್ನೋ ಉದ್ದೇಶಕ್ಕೇನೆ ನಾಟಿ ತಳಿ ಬಾಳೆಗಳನ್ನೇ ನಾನು ಮನೆ ಹತ್ರನೇ ಬೆಳೆಸ್ಕೊಂಡಿದೀನಿ. ಬೀಜ ಬಾಳೆ ನಿಮ್ ತೋಟದಲ್ಲಿ ಎಷ್ಟು ಕಡೆಗಿದೆ? ಆ ಮೂಲಕ ಮಂಗಗಳು ಹಾವಳಿ ಹೇಗೆ ನಿಯಂತ್ರಣಕ್ಕೆ ಬಂದಿದೆ? ಬೇರೆ ಈಗ ಕಾಫಿಯಲ್ಲಿ ಹಣ್ಣು ತಿಂತವೆ, ಇನ್ನು ಬೇರೆ ಬಾಳೆಯನ್ನು ಹಾಳು ಮಾಡ್ತವೆ ಅಂತ ಅನ್ಕೊಂಡು ಹೇಳೋದಿದೆಯಲ್ಲ. ನಮ್ಮಲ್ಲಿ ಬೀಜ್ ಬಾಳೆಯಲ್ಲಿ ಇದ್ದಾಗ ಏನು ಅಂದ್ರೆ, ಅದು ಬಾಳೆಹಣ್ಣು ಎಷ್ಟು ಬಿಗಿ ಇರುತ್ತೆ ಅಂದ್ರೆ ತುಂಬಾ ಒರಟು, ಅದನ್ನು ಮನುಷ್ಯರಾದ್ರೂ ತಿನ್ಬೋದು. ಆ ಒಂದು ಬಾಳೆಹಣ್ಣು ಒಬ್ಬ ಮನುಷ್ಯ ಅದನ್ನು ಹೊಟ್ಟೆಷ್ಟು ತಿಂದಾಗ ಬೇಗ ಸುಸ್ತು ಕಮ್ಮಿ ಆಗೋದು, ಹೊಟ್ಟೆ ಹಸು ಮಾಯ ಆಗೋದು. ಅದು ಒಂದು ಗೊನೆ ಅಂದ್ರೆ ಹೆಚ್ಚು ಕಮ್ಮಿ 50-60 ಕೆಜಿ ತನಕ ಬೀಳುತ್ತೆ, ಹೆಚ್ಚು ಕಮ್ಮಿ ಒಂದು 40-45 ಅಡಿ ಹೋಗುತ್ತೆ ಒಂದು ಬಾಳೆ. ಸಾಮಾನ್ಯದ್ದು ಒಂದು 25 ಕೆಜಿ ಹುಡುಗ ಆದ್ರೆ ಬಾಳೆಯನ್ನು ಹತ್ತಬಹುದು. ಆ ಬಲ ಇರೋದ್ರಿಂದ ಆ ಕುಡಿಗ ಎಳೆಯನ್ನು ತಿನ್ನೋದ್ರಿಂದ ಹಾವಳಿ ಕಮ್ಮಿ ನಾನು ಗಮನಿಸಿರೋದು. ಕಾಫಿಗೂ ಮತ್ತೆ ಇತರೆ ಬೆಳೆಗಳಿಗಲ್ವಾ ಕೋತಿಗಳಿಂದ? ಹೌದು, ಅದೊಂಥರ ಪ್ರೊಟೆಕ್ಷನ್ ಇದ್ದಂಗೆ ನಾವು, ಹಾಗಾಗಿ ಬೀಜ ಬಾಳೆನ ನಾವು ಕಡಿದಿಲ್ಲ. ಕಾಫಿ ತೋಟದಲ್ಲಿ ಬೇರೆ ಬೇರೆ ಬೆಳೆಗಳನ್ನ ಮಾಡಿಕೊಳ್ಳುವಾಗ ಮಣ್ಣಿನ ಪರೀಕ್ಷೆ ವಿಚಾರದಲ್ಲಿ ತಾವು ಹೇಳ್ತಾ ಇದ್ರಿ, ಸುಣ್ಣವನ್ನು ಎಷ್ಟೋ ಜನ ಹಾಕ್ತಾರೆ, ಇಲ್ಲ ಸಾವಯವ ಗೊಬ್ಬರ ಹಾಕಿದ್ಮೇಲೆ ಸುಣ್ಣ ಏನ್ ಬೇಕಾಗಿಲ್ಲ ಅನ್ನೋ ತರ ಮಾತಾಡೋದಿದೆ ನೀವು? ಹೌದು, ಯಾಕೆಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಎಷ್ಟು ಚೆನ್ನಾಗಿರುತ್ತೆ, ಮೈಕ್ರೋಬಿಯಲ್ ಆಕ್ಟಿವಿಟಿನೂ ಅಷ್ಟೇ ಚೆನ್ನಾಗಿರುತ್ತೆ. ಆಂತರಿಕವಾಗಿ ಏನು ಸುಣ್ಣ ಯಾಕೆ ಹಾಕ್ತಿವಿ ಅಂದ್ರೆ, ನಮ್ಮಲ್ಲಿ ಮಣ್ಣು ಸವಳಿಕೆ ಆದಾಗ ಸಾಯಿಲ್ ಅಸಿಡಿಕ್ ಆಗುತ್ತೆ. ಸೊ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರನೇ ನಾವು ಸುಣ್ಣನ ಹಾಕೋಂತ ಪದ್ಧತಿ ಹಿಂದೆಯಿಂದ ಇದೆ. ಯಾಕೆಂದ್ರೆ ಹಿಂದೆ ನಾವು ನೈಸರ್ಗಿಕ ಕೃಷಿ ಅಥವಾ ನಾವು ಸಾವಯವ ಕೃಷಿಯಲ್ಲಿ ಬಳಸಿದಾಗ ನಿಮಗೆ ಮಣ್ಣು ಸವಳಿಕೆ ತುಂಬಾ ಕಮ್ಮಿ ಇರುತ್ತೆ, ಮತ್ತೆ ಮಣ್ಣು ಸವಳಿಕೆ ಕಮ್ಮಿ ಇಲ್ದಿರೋದ್ರಿಂದ ನಿಮಗೆ ಸುಣ್ಣದ ಅಂಶದ ಅಷ್ಟು ಅವಶ್ಯಕತೆ ಬರಲ್ಲ. ಈಗ ನಾನು ಈ ಕೃಷಿಗೆ ಬಂದ್ಮೇಲೆ ನಾವು ಸುಣ್ಣ ಉಗ್ಗಿ ಹೆಚ್ಚು ಕಮ್ಮಿ ನಾವೀಗ 8 ವರ್ಷ ಆಯ್ತು. 8 ವರ್ಷದಿಂದ ವರ್ಷ ಸಾಯಿಲ್ ಅನಾಲಿಸಿಸ್ ಮಾಡಿಸ್ತೀವಿ. ನಮಗೆ ಸುಣ್ಣ ಉಗ್ಬೇಕು ಅನ್ನೋದೊಂದು ಅವಶ್ಯಕತೆ ಬಂದಿಲ್ಲ. ಒಳ್ಳೆ ವಿಚಾರ ನೋಡಿ, ಖರ್ಚುನು ಕಡಿಮೆ ಆಯ್ತು, ಕೆಲಸನು ಇಲ್ದಾಗೆ ಆಯ್ತು. ಕಾಫಿಯಲ್ಲಿ ಪಲ್ಪ್ ಮಾಡಿ ಮಾರಾಟ ಮಾಡ್ತೀರಾ ಅಥವಾ ಅದಕ್ಕಾದ ಪ್ರತ್ಯೇಕ ವ್ಯವಸ್ಥೆ ಮಾರಾಟಕ್ಕೆ ಇಟ್ಕೊಂಡಿದ್ರೆ ಹೇಗೆ? ನಮ್ದು ರೋಬಸ್ಟ್ ಮೇಜರ್ ಇರೋದ್ರಿಂದ ನಾವು ಪಲ್ಪ್ ಏನ್ ಮಾಡಲ್ಲ. ಈಗ ನಾವು ಸಾವಯವದಲ್ಲಿ ಇರೋದ್ರಿಂದ ಈಗ ಸರ್ಟಿಫಿಕೇಶನ್ ಗೆ ಅಪ್ಲೈ ಮಾಡಿದೀವಿ ಭೂಮಿ ಸಂಸ್ಥೆಯಿಂದ. ಈಗ 2 ವರ್ಷದ ಕಂಪ್ಲೀಟ್ ಆಗಿದೆ. 3ನೇ ವರ್ಷ ಆದ ತಕ್ಷಣ ನಮಗೆ ಮಾರ್ಕೆಟ್ ಅಲ್ಲಿ ಇದಕ್ಕೆ ಆದ ಒಂದು ಬೇಡಿಕೆ ಇದೆ. ಅದು ಸಿಕ್ತಾಗ ನಮಗೆ ಆರ್ಥಿಕವಾಗಿ ಇನ್ನೂ ಒಂದ್ ಸ್ವಲ್ಪ ಹೆಚ್ಚು ಬಲ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ದೃಷ್ಟಿಯಿಂದನೇ ನಾವು ಮುಂದುವರಿತಾ ಇದೀವಿ. ಬಹಳ ಮುಖ್ಯವಾಗಿ ಎಷ್ಟೋ ಜನ ಮಾತಾಡೋದು ಇಳುವರಿ ಲಾಭ, ಇದ್ರ ಬಗ್ಗೆ ಹೇಳಿ. ನಮಗೆ ಈಗ ತುಂಬಾ ಜನ ಮಾತಾಡಿರೋದುಂಟು, ಏನು ಅಂದ್ರೆ ಆರ್ಗ್ಯಾನಿಕ್ ಗೆ ಹೋದ್ರೆ ಕ್ರಾಪ್ ಡೌನ್ ಆಗುತ್ತೆ, ಲಾಸ್ ಆಗುತ್ತೆ, ಖರ್ಚು ತುಂಬಾ ಜಾಸ್ತಿ ಬರುತ್ತೆ ಅಂತ. ಈಗ ಒಂದೊಂದು ಭಾಗಕ್ಕೆ ಒಂದೊಂದು ಹವಾಮಾನದ ಗುಣ ಇರುತ್ತೆ. ಆ ಹವಾಮಾನ ಗುಣನ ನಾವು ಅರ್ತುಕೊಂಡು ಅಲ್ಲಿಗೆ ಯಾವ ರೀತಿ ಕೃಷಿ ಬೇಕು ಆ ರೀತಿ ಕೃಷಿ ಮಾಡ್ಕೊಂಡು ಹೋದಾಗ ಕೈಯಿಂದ ಕಳಕಳ ಪ್ರಮೇಯ ಇರಲ್ಲ. ನಾವು ಹಾಗಾಗಿ ಹಂತವಾಗಿ ಬಂದು ಯಾವಾಗ ಸಾವಯವದಲ್ಲಿ ಯಾವುದೇ ಆದ ಒಂದು ಕೆಮಿಕಲ್ ಇಲ್ದಲೇನೆ ಜೀವಿಸಬಹುದು ಅಂತ ಅರ್ಥಾಗ ನಾವು ಅಲ್ಲಿಗೆ ಸ್ಟಾಪ್ ಮಾಡಿದ್ದು. ಸೊ ಹಾಗಾಗಿ ನಮಗೆ ಇಲ್ಲಿವರೆಗೂ ಇಳುವರಿ ಕೊರತೆ ಏನು ಕಮ್ಮಿ ಬಂದಿಲ್ಲ. ನಾನು ರೆಕಾರ್ಡ್ ಮೈಂಟೈನ್ ಮಾಡಿರೋ ಪ್ರಕಾರ ನಮಗೆ ರೋಬಸ್ಟ್ ಎಕರೆಗೆ 20-25, ಮಳೆ ಜಾಸ್ತಿ ಆದಾಗ ಸ್ವಲ್ಪ ಏರುಪೇರಾಗಬಹುದು. ಲಾಸ್ಟ್ ಇಯರ್ ನಮಗೆ ಹೂ ಮಳೆ ಜಾಸ್ತಿ ಆದ್ರಿಂದ ನಮಗೆ ಕ್ರಾಪ್ ಕಮ್ಮಿ ಆಯ್ತು. ಮತ್ತೆ ಇನ್ನೊಂದು ವಿಶೇಷ ನಾನು ಗಮನಿಸಿರೋದೇನು ಅಂದ್ರೆ ರೋಬಸ್ಟಕ್ಕೆ ಇರಿಗೇಷನ್ ಮುಖ್ಯ. ನಮ್ಮಲ್ಲಿ ಬರೀ ಹೂ ಮಳೆಗೂ ನಾವು 30 ಮೂಟೆ ತನಕ ಕುಯ್ದಿರ ರೆಕಾರ್ಡ್ ಇರೋದು ಉಂಟು. ನೇಚರ್ ಹೊಂದ್ಕೊಂಡು ಬೆಳೆದಾಗ ಯಾವುದೇ ಒಂದು ಪ್ರಕೃತಿ ವಿಕೋಪನೂ ತಡಿಬಹುದು ಅನ್ನೋದು ನಾನ್ ಕಂಡಿರೋಂತದ್ದು. ಹೋದ ಸಾರಿ ಎಷ್ಟೋ ಕಡೆಗೆ ಕಾಫಿಲಿ ಇಳುವರಿ ಕಡಿಮೆ ಆಯ್ತು ಅಂತ ಹೇಳ್ತಾರೆ, ಆಮೇಲೆ ಕಾಳುಮೆಣಸಿನಲ್ಲೂ ಗಣನೀಯವಾಗಿ ಬೆಳೆ ಸಿಗಲಿಲ್ಲ ಅಂತ ಅನ್ಕೊಂಡು ಮಾತುಗಳನ್ನ ಕೇಳ್ತಾ ಇದೀವಿ, ನಿಮ್ಮಲ್ಲಿ ಹೇಗಾಯ್ತು? ಹೋದ್ಸಲಿ ನಮಗೆ ಎಲ್ಲಾ ಕಡೆನೂ ಆದಂಗೆ ನಮಗೂ ನಷ್ಟ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ನಮಗೆ ನಷ್ಟ ಆಗ ಪರ್ಸೆಂಟೇಜ್ ಕಮ್ಮಿ, ಅದೇ ನಾವು ಸಾವಯವ ಕೃಷಿಯಲ್ಲಿ ಕಂಡಂತ ಒಂದು ವಿಶೇಷ ಗುಣ. ರೆಸಿಸ್ಟೆನ್ಸ್ ಜಾಸ್ತಿ ಬೇರೆ ಅದಕ್ಕೆ ಹೋಲಿಸ್ಕೊಂಡ್ರೆ, ಹಾಗಾಗಿ ಪ್ರಮಾಣ ನಷ್ಟ ಇದ್ದೇ ಇರುತ್ತೆ. ಆದ್ರೆ ನಾವು ಸುತ್ತಮುತ್ತ ಹೋಲಿಸಿದಾಗ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಕಾಫಿ. ನಾವೆಲ್ಲ ಒಂದು 5 ಮೂಟೆ ಬರಬಹುದು ಅನ್ಕೊಂಡಿದ್ದು, ಅದರಲ್ಲಿ 15 ಮೂಟೆ ಹಂಗೆ ಈ ಸಲ ಕಾಫಿ ಕುಯ್ದು. ಕಾಳುಮೆಣಸು ಸಹ ಸುಮಾರು ಕಡೆ ಕೈ ಕೊಡಿತು ಅಂತ ಅನ್ಕೊಂಡು ನೀವು ಕೇಳಿದಿರಿ ಅಲ್ವಾ, ನಿಮ್ದು ಹೇಗಿತ್ತು? ತುಂಬಾ ಕಡೆ ಈ ಸಲ ಕಾಳುಮೆಣಸು ಇಳುವರಿನೂ ಕಮ್ಮಿ. ಅದೇ ನಿಮಗೆ ಹೇಳದಂಗೆ ನಮ್ದು ಸಾವಯವ ಮತ್ತೆ ನೈಸರ್ಗಿಕ ಪದ್ಧತಿ ಇಲ್ಲಿ ಇರೋದ್ರಿಂದ ನಮಗೆ ಇಳುವರಿ ಕಮ್ಮಿ ಇದೆ. ಆದ್ರೆ ಬೇರೆಯವರಿಗೆ ಹೋಲಿಸಿದ್ರೆ ನಮ್ದಲ್ಲಿ ಖರ್ಚಿನ ಹೊರೆ ಇಲ್ದಿರೋದ್ರಿಂದ ನಮಗೆ ಅದು ಲಾಸ್ ಅನ್ಸಿಲ್ಲ. ಕಾಳುಮೆಣಸು ಹೇಗಿದೆ ನಿಮ್ಮ ತೋಟದಲ್ಲಿ, ಎಷ್ಟು ಇಳುವರಿ ಪಡಿತಾ ಇದ್ರಿ? ನಮ್ದು ಇಡೀ ತೋಟದಲ್ಲಿ ತುಂಬಾ ಇಂಟೆನ್ಸಿವ್ ಆಗಿ ಏನ್ ಹಾಕಿಲ್ಲ, ದೂರ ದೂರದಲ್ಲಿ ಇರೋದು. ಇರೋ 9 ಎಕರೆ ಇದರಲ್ಲಿ ಸರಾಸರಿ 1,000 ಕೆಜಿ ತನಕ ನಾವು ಮೆಣಸು ಕುಯ್ತೀವಿ. ಅದಕ್ಕೆ ನಾವು ಯಾವ್ದೇ ತರದ ಪ್ರತ್ಯೇಕ ಆಗ್ಲಿ ಸ್ಪ್ರೇ ಆಗ್ಲಿ ಗೊಬ್ಬರ ಆಗ್ಲಿ ಏನು ಮಾಡಲ್ಲ. ವರ್ಷಕ್ಕೆ ಹೋಗೋದು ಮೆಣಸು ಕುಯ್ಕೊಂಡು ಬರೋದು ಅಷ್ಟೇ ಕೆಲಸ, ಬಿಟ್ರೆ ಬೇರೆ ಯಾವ ಕೆಲಸನೂ ಅದಕ್ಕಾಗಿ ಸಪರೇಟ್ ಅಂತ ನಾವು ಯಾವ್ದು ಇಲ್ಲಿವರೆಗೂ ಮಾಡಿಲ್ಲ. ಈಗ 4-6 ವರ್ಷಗಳಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಗಮನಿಸಿಕೊಂಡ್ರೆ ಹೇಗಿದೆ, ಏರ್ತಾ ಇದೆಯೋ ಅಥವಾ ಅಷ್ಟಕ್ಕಷ್ಟೇ ಇದೆಯೋ ಅಥವಾ ಜನ ಮಾತಾಡ್ತಿರ್ತಾರೆ ಗಮನಿಸ್ತಾ ಇರ್ತಾರೆ ನೀವು ಮಾಡೋದನ್ನೆಲ್ಲ ನೋಡ್ತಾ ಇರ್ತಾರೆ, ಏನಂತೀರಿ? ನಾವು ಬೇರೆ ನೋಟಕ್ಕೆ ಜೀವಿಸೋದಲ್ಲ, ನಮ್ಮ ಸಂತೃಪ್ತಿಗೆ ಏನ್ ಬೇಕು ಅದನ್ನ ಜೀವಿಸಬೇಕು. ನಮ್ಮ ಜೀವನಕ್ಕೆ ತೃಪ್ತಿದಾಯಕವಾಗಿ ನಮ್ಮ ಏನ್ ಖರ್ಚು ವೆಚ್ಚಗಳನ್ನ ನೀಗಿಸ್ಕೊಂಡು ನಮಗೆ ಬೇಕು ಬೇಡಗಳನ್ನ ತಗೊಳಕ್ಕೆ ಏನ್ ನಮಗೆ ಆದಾಯ ಬೇಕು ಅಷ್ಟಿದೆ ಇದೆ. ಒಂದು ನೆಮ್ಮದಿ ಜೀವನ ಸಾಗಿಸಕ್ಕೆ ಏನ್ ಆದಾಯ ಬೇಕು ಅದು ನಮಗೆ ನಮ್ಮ ತೋಟದಿಂದ ಸಿಗ್ತಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ಕಡೆ ಗದ್ದೆಯಲ್ಲಿ ಯಾವ ತಳಿ ಭತ್ತವನ್ನು ಬೆಳ್ಕೊಂತ ಬಂದ್ರಿ, ಅದರ ಅನುಭವಗಳನ್ನ ಸೂಕ್ಷ್ಮವಾಗಿ ತಿಳಿಸಿ. ಗದ್ದೆ ಅನ್ನೋದೊಂದು ನನಗೆ ತುಂಬಾ ಪ್ರಿಯವಾದ ಕೃಷಿ, ಯಾಕೆಂದ್ರೆ ತೋಟದಕ್ಕಿಂತ ನನಗೆ ಒಲವು ಗದ್ದೆಯಲ್ಲಿ ಜಾಸ್ತಿ. ಸೊ ಗದ್ದೆಯಲ್ಲಿ ನಾನು ಸಾವಯವದ ಬಗ್ಗೆ ಒಂದು ಪ್ರಯತ್ನಗಳನ್ನ ಮಾಡದಷ್ಟೇ ಯಾವ್ದ್ರಲ್ಲೂ ಮಾಡಿಲ್ಲ. ಹೆಚ್ಚು ಕಮ್ಮಿ ಒಂದು 7-8 ತಳಿಗಳನ್ನ 2008 ಮಾಡ್ಕೊಂಡು ಬಂದಿದ್ದೀನಿ. ಒಂದ್ 2-3 ಸಲಿ ನನಗೆ KVK ಹೊಸ ತಳಿಗಳನ್ನ ಅಭಿವೃದ್ಧಿಪಡಿಸಿ ಅದರದ್ದು ಬೆಳವಣಿಗೆ ಮತ್ತೆ ಇಳುವರಿ ಬಗ್ಗೆನು ನನಗೆ ಅವಾಗವಾಗ ಹೊಸ ಯಾವುದೇ ತಳಿ ಬಂದ್ರು ನನ್ನಲ್ಲಿ ಪ್ರಯೋಗಕ್ಕೆ ಅಂತ ಕೊಡ್ತಾರೆ. ಸೊ ನಾನು ಮುಂಚೆ ಎಲ್ಲ ನಮ್ಮಲ್ಲಿ ಕಿರ್ವಾಣ ಅಂತ ಬೆಳೀತಾ ಇದ್ದು, ಯಾವಾಗ ಕಿರ್ವಾಣನ ಜನ ಇಷ್ಟಪಡೋದ್ ಬಿಟ್ಟು ಒಲವು ಬೇರೆ ಕಡೆ ಹೋಯ್ತು, ನಾನೀಗ ಕೃಷಿ ಜೊತೆ ಅದರಿಂದ ನನಗೆ ಆದಾಯನೂ ಬರಬೇಕು ಅನ್ನೋದ್ರಿಂದ ರಾಜಮುಡಿ ಮತ್ತೆ ಬರ್ಮಾ ಬ್ಲಾಕ್ ಇಲ್ಲ ಬ್ಲಾಕ್ ರೈಸ್ ಅಂತ ಕರೀತಾರೆ, ಮತ್ತೆ ಸಿದ್ದ ಸಣ್ಣ, ಅದು ಬಿಟ್ರೆ ಬುದ್ಧ ರೈಸ್ ಅಂತ 800 ವರ್ಷದೊಂದು ಹಳೆ ತಳಿ ಅದನ್ನ ಮಾಡ್ತಾ ಇದ್ದೆ. ಈಗ ಸದ್ಯಕ್ಕೆ ನಾನು ರಾಜಮುಡಿ ಮತ್ತೆ ಸಿದ್ದ ಸಣ್ಣ ಹೋದವರ್ಷ ತನಕ ಮಾಡ್ಕೊಂಡು ಬರ್ತಿದ್ದೆ. ಇಲ್ಲಿ ನನ್ನ ಜಮೀನಲ್ಲಿ ಬೆಳೆದದ್ದನ್ನ ಇಲ್ಲಿ ಮುಂಚಿತವಾಗೇನೆ ಮುಂಗಡ ಹಣ ಕೊಟ್ಟು ನನಗಿಷ್ಟು ಅಂತ ಕಾಯ್ದಿರಿಸಿ ತಗೊಂಡು ಹೋಗೋ ಮಟ್ಟಕ್ಕೆ ನಾನು ಬೆಳೆದಂತ ಅಕ್ಕಿನ ಇಷ್ಟಪಡ್ತಾರೆ. ಹಾಗಾಗಿ ನಾನು ಎಲ್ಲಾರನು ಕೇಳೋದೇನು ಅಂದ್ರೆ, ನಮ್ಮಲ್ಲಿ ಗದ್ದೆ ಇದ್ದಿದ್ದನ್ನ ಗದ್ದೆ ಆಗಿ ಉಳಿಸ್ಕೊಳ್ಳಿ, ಕನಿಷ್ಠ ಪಕ್ಷ 1 ಎಕರೆನಾರು ಮನೆ ಮಟ್ಟಕ್ಕೆ ವಿಷಮುಕ್ತ ಅನ್ನ ತಿನ್ನಿ ಅಂತ ಈ ಮುಖಾಂತರ ನಾವು ಕೇಳ್ಕೊಂತಿರೋ ಪ್ರೇಕ್ಷಕರಿಗೂ ನಾನೊಂದು ಮನವಿನ ಮಾಡ್ಕೊಳ್ತಾ ಇದ್ದೀನಿ. ಭತ್ತದಲ್ಲಿ ಇಳುವರಿ ಹೇಗಿದೆ? ನಮ್ಮಲ್ಲಿ ನಾನು 16-22 ಕ್ವಿಂಟಾಲ್ ತನಕ ತೆಗ್ದಿರೋದು ಉಂಟು. ಅದು ಹವಾಮಾನ ಏರುಪೇರಾದಾಗ ನಮಗೆ ಇಳುವರಿ ಸಹಜ ಎಲ್ಲಾ ಕಡೆನೂ ಹಾಗೆ ಆಗುತ್ತೆ. ಪ್ರಕೃತಿ ಜೊತೆ ಇತ್ತು ಅಂದ್ರೆ 22 ಕ್ವಿಂಟಾಲ್ ತನಕನು ಭತ್ತ ತೆಗೆಯೋದ್ರಲ್ಲಿ ಆಶ್ಚರ್ಯ ಏನಿಲ್ಲ, ಆರಾಮಾಗಿ ನಾವು ಇಳುವರಿ ತೆಗೆಯಬಹುದು. ಸರಾಸರಿ 16 ಕ್ವಿಂಟಾಲ್ ಅಂತೂ ವರ್ಷ ವರ್ಷ ಬರುತ್ತೆ. ಆರೋಗ್ಯದ ವಿಚಾರದಲ್ಲಿ ಔಷಧಿ ರಹಿತ ಚಿಕಿತ್ಸೆ ಅಥವಾ ಡ್ರಗ್ಲೆಸ್ ಥೆರಪಿ ಈ ಒಂದು ನಿಟ್ಟಿನಲ್ಲೂ ಗಮನ ಹರಿಸಿದ್ರಿ, ಸುಮಾರು ಪ್ರಯೋಗ ಮಾಡಿದ್ರಿ, ಬೇರೆಯವರಿಗೆ ಒಂದ್ ರೀತಿ ಉಪಕಾರ ಮಾಡಿದ್ರಿ, ಸಲಹೆ ಕೊಡ್ತದ್ರಿ, ಇದ್ರ ಬಗ್ಗೆ ನಿಮ್ಗೆ ಹೇಗೆ ಒಲು ಬಂತು, ಏನು ನಿಮ್ಮ ಸಲಹೆಗಳು? ಡ್ರಗ್ಲೆಸ್ ಥೆರಪಿ ಅಂದ್ರೆ ಇದು ಔಷಧಿ ಮುಕ್ತ ಚಿಕಿತ್ಸೆ ಅಂತ, ಇಲ್ಲ ಮದ್ದುರಹಿತ ಚಿಕಿತ್ಸೆ ಅಂತ. ಇದು ನಮ್ಮ ಪುರಾತನ ಕಾಲದಲ್ಲೇ ಇದ್ದಿದ್ದು, ಇದು ಕ್ರಮೇಣ ಹೇಗೆ ಮಾಡರ್ನೈಸೇಷನ್ ಆಗ್ತಾ ಹೋಗ್ತಾ ಹೋಗ್ತು ನಮ್ಮ ಹಳೆ ಪದ್ಧತಿಗಳಿಗೆಲ್ಲದನ್ನು ಮರ್ತು ಹೋಗ್ತಾ ಬಂದು, ಇದು ಪ್ರಚಲಿತ ಆಗಿದ್ದು ಚೈನಾದಲ್ಲಿ. TCM ಅಂತ ಅಂದ್ರೆ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಅಂತ ಹೆಸರು, ಅಥವಾ ನೀವು ಅಕ್ಯೂಪಂಚರ್ ಅಂತಾನು ತುಂಬಾ ಜನ ಕೇಳಿರ್ತೀರಾ. ಆ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಅನ್ನೋ ಒಂದು ಸಾರಾಂಶದಲ್ಲೇ ಈ ಡ್ರಗ್ಲೆಸ್ ಥೆರಪಿ ಬರುವಂತದ. ಇದರಲ್ಲಿ ಏನು ಅಂದ್ರೆ, ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಅವನು ಹುಟ್ಟಿದ 110 ವರ್ಷ ಯಾವುದೇ ಕಾಯಿಲೆ ಇಲ್ದಲೆ ಬದುಕ ರೀತಿಯಲ್ಲಿ ನಮ್ಮ ಅಂಗಾಂಗಗಳು ರಚನೆಯಾಗಿರ್ತವೆ. ಅದಕ್ಕೆ ತಕ್ಕನಾದ ಊಟ, ದೇಸಿ ತಳಿ ಆಹಾರನ ಉಳಿಸ್ಕೊಂಡು ಯಾರು ಅದನ್ನ ಕಟ್ಟುನಿಟ್ಟಾಗಿ ಆಹಾರ ಪದ್ಧತಿನ ಬದಲಾಯಿಸ್ತಲೆ ನಡ್ಕೊಂಡು ಬಂದಿದ್ದಾರೆ ಅವ್ರು ಈಗ್ಲೂ ಚೆನ್ನಾಗಿದ್ದಾರೆ. ನೀವು ನಿಮ್ ಸುತ್ತಮುತ್ತನು ನೋಡಿರ್ಬೋದು, 92-93 ವರ್ಷ ಇದ್ರು ಕನ್ನಡಕ ಇಲ್ದಲೆ ಪೇಪರ್ ಓದರ್ ಇದಾರೆ, ಒಂದು ಶ್ರವಣ ದೋಷ ಇಲ್ದಲೆ ಇದಾರೆ. ನಾವು ಅವರನ್ನ ಗಮನಿಸಿದ್ರೆ ಸಾಕು, ಅವ್ರ ಆಹಾರ ಪದ್ಧತಿ ಆಗಿತ್ತು. ಈ ಡ್ರಗ್ಲೆಸ್ ಥೆರಪಿ ಅನ್ನೋದೇನು ಅಂದ್ರೆ, ನಮ್ಮ ಮನೇಲೆ ಬಳಸೋಂತ ಧಾನ್ಯಗಳನ್ನ ಬಳಸ್ಕೊಂಡು, ಏನು ರೈನ್ಬೋ ಕಲರ್ಸ್ ಆ ಬಣ್ಣಗಳನ್ನ ಬಳಸ್ಕೊಂಡು ನಮ್ಮ ಆರೋಗ್ಯನ ಸುಧಾರಿಸುವಂತ ಒಂದು ಚಿಕಿತ್ಸೆ ಇದು. ನಮ್ಮ ಪಂಚಭೂತಗಳು ಹೇಗೆ 5 ತತ್ವಗಳಿಂದ ಕೂಡಿದೆ, ಈ ಚಿಕಿತ್ಸೆನು 5 ತತ್ವದಿಂದನೇ ಕೂಡಿರೋಂಥದ್ದು. ನಮ್ಮ ಪಂಚಭೂತಗಳಲ್ಲಿ ಯಾವಾಗ ಏರುಪೇರಾಗುತ್ತೆ ಆ ಪಂಚಭೂತಗಳನ್ನ ಬ್ಯಾಲೆನ್ಸ್ ಮಾಡದೆ ಈ ಧಾನ್ಯ ಮತ್ತೆ ಬಣ್ಣದಿಂದ ಈ ಚಿಕಿತ್ಸೆನ ಡ್ರಗ್ಲೆಸ್ ಥೆರಪಿ ಅಂತ ಹೇಳ್ತೀವಿ. ಒಟ್ಟಾರೆ ಬೆಂಗಳೂರಿಗೆ ಹೋಗಿ ಬೆಂಗಳೂರು ಬಿಟ್ಟು ಬಂದಿದ್ದು, ಮತ್ತೆ ಇಲ್ಲಿ ಜೈವಿಕ ಕೃಷಿ, ರಾಸಾಯನಿಕ ಗೊಬ್ಬರಗಳು, ವಿಷಗಳು ಇಲ್ದಲನೆ ಕೃಷಿ ಮಾಡ್ತಾ ಇರೋದು, ಮತ್ತಿನ್ನು ಬೇರೆ ಬೇರೆ ರೀತಿಯ ಪ್ರಯೋಗಗಳು, ಆಸ್ಪತ್ರೆ, ಇಂಜೆಕ್ಷನ್ನು, ವೈದ್ಯರ ಸಂಪರ್ಕ ಇಲ್ದಲನೆ ಹೇಗೆ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ನಿಮ್ಮದಾದ ಪ್ರಯೋಗಗಳು, ನಿಮ್ಮದಾದ ಜ್ಞಾನ, ಹೀಗೆ ಒಂದು ವಿಶೇಷವಾದ ದಿಕ್ಕಿನಲ್ಲಿ ತಾವು ಸಾಕ್ತಿದ್ರಿ. ಈಗಿನ ಕಾಲದಲ್ಲಿ ಹೀಗೂ ಮಾಡಬಹುದು ಅನ್ನೋದನ್ನ ತೋರಿಸ್ತದ್ರಿ. ನಮಗೆ ಶುಭವಾಗಲಿ. ಈ ನಿಟ್ಟಿನಲ್ಲಿ ಜನ ಜ್ಞಾನವನ್ನು ಪಡೆದುಕೊಂಡು ಅನವಶ್ಯಕವಾದ ಹೊರೆಯನ್ನ ಕಮ್ಮಿಗೊಳಿಸಿ ಅನ್ಕೊಂಡು ಹೇಳ್ತಾ, ನಿಮ್ಮ ಸಂಪರ್ಕಕ್ಕೆ ಸಂಖ್ಯೆಯನ್ನ ತಿಳಿಸಬಹುದಾ? ನಂದು ಫೋನ್ ನಂಬರು 93

ನೋಡವಳಂದಾವಾ ಮೊಗ್ಗಿನ ಮಾಲೆ ಚಂದಾವಾ, ನೋಡವಳಂದಾವಾ ಮೊಗ್ಗಿನ ಮಾಲೆ ಚಂದಾವಾ, ನೋಡವಳಂದಾವಾ ಮೊಗ್ಗಿನ ಮಾಲೆ ಚಂದಾವಾ. ತಾಳೆ ಹೂ ತಂದೆವ್ನಿ ತಾಳ್ತಾಯೇ ಚಾಮುಂಡಿ, ಬೇಗಾಳ ತೋಟದ ಮರುಗಾವಾ ದೋಡವಳಂದಾವಾ, ಬೇಗಾಳ ತೋಟದ ಮರುಗಾವಾ ತಂದ್ಯೂನಿ, ಒಪ್ಪಿಸಿಕೊಳ್ಳೆ ಕರಕೆಯಾ ದೋಡವಳಂದಾವಾ ಮುಗ್ಗಿನ ಮಾ.